ಯಾವ ತರಕಾರಿಗಳಲ್ಲಿ ಯಾವ್ಯಾವ ಬೆಳೆಗಳನ್ನು ಹೆಚ್ಚಾಗಿ ಬೆಳೆ? ನಿರಂತರ ಆದಾಯ, ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಇಳುವರಿ, ಹೆಚ್ಚು ಆದಾಯ. ಇವು ನೋಡ್ರಿ, ಕಾಲ ಎಕರೆ ನಾನು ಲಾಸ್ಟ್ ಇಯರ್ ಒಂದು 15 ಗುಂಟೆಯಲ್ಲಿ ಮಾಡಿದ್ದೆ, 5 ಟನ್ ಆಗಲಕಾಯಿ ತೆಗೆದು ಇಳುವರಿ ಬಂದಿತ್ತು. ಓಹೋ, 1.5 ಲಕ್ಷ ದುಡ್ಡಾಯ್ತು ಬರೀ 15 ಗುಂಟೆಯಲ್ಲಿ. ನಾವು ಅಷ್ಟು ಹೊಲಕ್ಕೆಲ್ಲ ಬಂಡವಾಳ ಹಾಕಿ ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿದ್ರು ಕೂಡ 50-60 ಸಾವಿರ ಲಾಸ್ ಆಯಿತು ಡ್ರೈಲ್ಯಾಂಡಲ್ಲಿ, ಬೇರೆ ಬೆಳೆಗಳಲ್ಲಿ. ಅದು ಇದು ಕಡಿಮೆ ಕ್ಷೇತ್ರದಲ್ಲಿ ಯಾಕೆ ಬೆಳಿಬಾರದು? ನಿರಂತರ ಆದಾಯ, ಕಡಿಮೆ ಕೃಷಿ ಪರಿಕರಗಳು, ಹೆಚ್ಚು ಆದಾಯ, ನಿರಂತರ ದುಡ್ಡು ಬರ್ತಾ ಇರ್ತದೆ. ಯಾಕಾಗಿ ಇದನ್ನು ಆಯ್ಕೆ ಮಾಡ್ಕೊಂಡು ಎಲ್ಲರೂ ಒಂದೇ ಥರ ತರಕಾರಿ ಬೆಳೆದಾಗ ಮಾರುಕಟ್ಟೆ ಬಿದ್ದೋಗುತ್ತೆ. ಇದನ್ನು ವಿಶೇಷವಾಗಿ ಯಾರೂ ಬೆಳೆಯಲ್ಲ, ಹಾಗಾಗಿ ಇದನ್ನು ನಾವು ಆಯ್ಕೆ ಮಾಡ್ಕೊಂಡು. ಹಾಗಲಕಾಯಿ, ಹಾಗಲಕಾಯಿ ಸರ್ ಬಿಟ್ಟರೆ ನೀವು ಹಾಗಲಕಾಯಿ ರೈತರು ಅನ್ಬೋದು ನಿಮ್ಮ ಅವಾಗೆ ಸರ್ ಅನ್ಬೋದು. ಸುತ್ತಮುತ್ತಲು ಸಂತೆಗಳಲ್ಲೆಲ್ಲ ನಿಮ್ಮ ಹಾಗಲಕಾಯಿ ಸರ್ ನಮ್ದು ಫೇಮಸ್ ಸರ್. ಹಾಗಲಕಾಯಿಲಿ ಏನಾದರೂ ತಳಿಗಳಿದಾವ? ಸಾಕಷ್ಟು ಖಾಸಗಿ ಕಂಪನಿ ತಳಿಗಳಿದಾವೆ ಸರ್. ನಾವು ಯಾವುದು ಸೂಕ್ತ, ಯಾವುದು ಮಾರ್ಕೆಟಲ್ಲಿ ಚೆನ್ನಾಗಿ ಓಡುತ್ತೆ, ಡಿಮ್ಯಾಂಡ್ ಇದೆ, ಆ ಥರ ಒಂದು ವೆರೈಟಿಗಳನ್ನು ಆಯ್ಕೆ ಮಾಡ್ಕೊಂಬಿಟ್ಟು ಕೃಷಿ ಮಾಡ್ತೀವಿ ಸರ್. ಈಗ ನೀವು ಬೆಳೀತಾ ಇರತಕ್ಕಂಥ ತಳಿ ಯಾವುದು? ನಮ್ಮದು 6214 ಅಂತೇಳಿ ಸರ್. ಚೆನ್ನಾಗಿ ಬಂದಿದೆ ಸರ್, ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಅಭಿಷೇಕ್ ಅಂತ ನಿಮ್ಮನ್ನು ಪ್ರಪೋಸ್ ಮಾಡ್ತಾರೆ? ಇಲ್ಲ ಸರ್, ನಾವು ನೋಡ್ತಾ ಇರ್ತೀವಲ್ಲ, ನಾವು ಅಲೆ ಸುಮಾರು 15-20 ವರ್ಷದಿಂದ ಇದು ಹಾಗಲಕಾಯಿ ಬೆಳೆ ಬೆಳೀತಾ ಇದ್ದೀನಿ ನಾನು. ಹಾಗಾಗಿ ಯಾವ ಮೇಂಟೈನ್ ಮಾಡ್ತೀವಿ ಸರ್. ಹಾಲನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀವಿ? ಅಲ್ಲಿ ಡೈರಿಗೆ ಹಾಕ್ತೀವಿ ಸರ್ ನಾವೆಲ್ಲ, ಅಲ್ಲೇ ಪಕ್ಕ ಕುಮ್ತಿ ಅಂತ ಬರುತ್ತೆ, 1-2 ಕಿಲೋಮೀಟರ್ ಪಕ್ಕದಲ್ಲೇ, ಅಲ್ಲಿಗೆ ತೊಗೊಂಡೋಗಿ ಕೊಟ್ಟು ಬರ್ತೀವಿ. ಸರಿ, ಈಗ ಬೆಳೆಗಳಲ್ಲಿ ಮುಖ್ಯವಾಗಿ ನೀವು ತರಕಾರಿಯಲ್ಲಿ ಹಾಗಲಕಾಯಿಯನ್ನು ಮತ್ತು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದೀರಿ ಅಂತ ಹೇಳಿದ್ರೆ, ಹಲಸಂದಿ, ಹೆಸರು, ಉದ್ದು, ನವಣೆ, ಆರ್ಕ, ಸಜ್ಜೆ, ಶೇಂಗಾ, ಇವುಗಳ ಬಗ್ಗೆ ಹೇಳಿ. ಈಗ ನೀವು ಪೂರ್ಣ ಪ್ರಮಾಣದಲ್ಲಿ ಸಾವಯವ ಮಾಡಲ್ಲ? ಇಲ್ಲ ಇಲ್ಲ ಸರ್. ಈ ಖರ್ಚು ವರ್ಚನೆಲ್ಲ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ? ಟ್ರೈಲ್ಯಾಂಡಲ್ಲಿ ಎಲ್ಲ ಸ್ವಲ್ಪ ಇತ್ತೀಚೆಗೆ ಏನಾಗಿದೆ ಅಂದರೆ ಸರ್, ನಾವು ಮಳೆಗಾಲ ಸರಿ ಇಲ್ಲದಂಗೆ ಆಗಿಬಿಟ್ಟು ಒಟ್ಟು ಕೃಷಿ ಬೆಳೆಗಳಲ್ಲಿ ಏನೂ ಲಾಭ ಇಲ್ಲ ಸರ್. ಮತ್ತು ಆದರೂ ಬೀಳ್ಬಿಡಬಾರ್ದು ಅಂತಂದೇಳಿ ಮಾಡ್ತಾ ಇರ್ತೀವಿ. ಒಂದು 50% ನಮಗೆ ಲಾಭ ಆಗ್ಬೋದು ಅಷ್ಟೇ, ಟೋಟಲ್ ಎಲ್ಲ ಖರ್ಚು ಆಗಿಬಿಟ್ಟು. ಹೆಚ್ಚಿನ ಮಟ್ಟದಲ್ಲಿ ಆರ್ಗ್ಯಾನಿಕ್ಕು, ನಮ್ಮದು ಸುಮಾರು ದನಗಳಿರೋದ್ರಿಂದ 8 ಆರ್ಗ್ಯಾನಿಕ್ ಜಾಸ್ತಿ ಯೂಸ್ ಮಾಡ್ತಿರ್ತೀವಲ್ಲ, ಹಾಗಾಗಿ ನಮಗೇನು ಅಷ್ಟು ಖರ್ಚು ಬರಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕೆಮಿಕಲ್, 20% ಕೆಮಿಕಲ್ ಹಾಕ್ತಾಯಿರ್ತೀವಿ ಅಷ್ಟೇ. ಈಗ ನೀವು ನಿಮ್ಮ ಕೃಷಿಗೆ ಸರ್ಕಾರದ ಯಾವ್ಯಾವ ಯೋಜನೆಗಳ ಲಾಭಗಳನ್ನು ತಗೊಂಡಿದ್ದೀರಿ? ಸ್ಪ್ರಿಂಕ್ಲರ್ ತಗೊಂಡಿದ್ವಿ ಸರ್, ಸಿಂಚನ ನೀರಾವರಿ ಅದು ಬರುತ್ತೆ, ಡ್ರಿಪ್ ತಗೊಂಡಿದ್ದೀವಿ. ಎಷ್ಟು ಪ್ರಮಾಣದಲ್ಲಿ ನಿಮಗೆ ಸಹಾಯ ಸಿಕ್ತು? 90% ಸರ್ ಡ್ರಿಪ್ಪಿಗೆಲ್ಲ. ಇದಕ್ಕೆಲ್ಲ 50% ಸಬ್ಸಿಡಿ ಸರ್ ಸ್ಪ್ರಿಂಕ್ಲರಿಗೆ. ಶೇಂಗಾಕ್ಕೆಲ್ಲ ಸ್ಪ್ರಿಂಕ್ಲರ್ ಯೂಸ್ ಮಾಡಿದೆ ಸರ್ ನಾನು. ಅಲ್ಲ, ಸರ್ಕಾರದಿಂದ ಎಷ್ಟು ದುಡ್ಡು ಕೊಟ್ಟರು ನಿಮಗೆ ಅಂತ? 50% ಬರ ಸರ್ ಟೋಟಲ್. ಎಷ್ಟು ಖರ್ಚು ಬರ್ತದೆ ಟೋಟಲ್ ಆಗಿ? 1.5 ಲಕ್ಷ ಖರ್ಚು ಬಂದಿದೆ ಸರ್ ನಮಗೆ, 90,000 ರೂಪಾಯಿ ಬಂದಿದೆ ಸರ್ ಇದು ಟ್ರಿಪ್ಪಿಗೆಲ್ಲ. ಕೇಂದ್ರ ಸರ್ಕಾರದ ಯಾವುದಾದ್ರೂ ಯೋಜನೆಗಳ ಲಾಭ ತಗೊಂಡಿದ್ದೀರಾ ರೈತರಾಗಿ? ಯಾವ ತಗೊಂಡಿಲ್ಲ ಸರ್, ನನಗೆ ಸಂದೇಹ ಇಲ್ಲ. ಈಗ ಪ್ರಧಾನ ಮಂತ್ರಿಯವ್ರದ್ದು ಏನು 2,000 ಅದನ್ನು ತಗೊಂಡಿದ್ದೆ ಸರ್. ನಿಮಗೆ ಈ ಸರ್ಕಾರದ ಯೋಜನೆಗಳು ನಿಮಗೆ ಯಾವ ರೀತಿ ಸಪೋರ್ಟ್ ಆಗಿದ್ದಾವೆ? ನಿಜವಾಗ್ಲೂ ಒಂದು ಭದ್ರತೆಯನ್ನು ಒದಗಿಸಿದೆ ಅಂತ ಅನಿಸಿದೆಯಾ? ಯಾವುದೇ ಒಂದು ಸಣ್ಣ ಪ್ರೋತ್ಸಾಹ ಧನ ಕೊಡೋದಾಗಿರ್ಬೋದು, ಯಾವುದೇ ಆಗಲಿ, ಅಂಥ ಒಂದು ಅಷ್ಟೇನು ಭದ್ರತೆ ಒದಗಿಸ್ತು ಅಂತ ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಇವತ್ತು 2,000-4,000 ಬಂದರೆ ರೈತಿಗೆ ಯಾವುದು ಲೆಕ್ಕದ್ದೇ ಅಲ್ಲ ಸರ್ ಅದು. ಏನು ಮತ್ತೆ ಸರ್ಕಾರದ ಯೋಜನೆ ಇರ್ತದೆ ಅಂತ ಉಪಯೋಗ ಪಡಿಸ್ಕೋಬೇಕು ಸರ್ ಅಷ್ಟೇ. ಅಂಥ ಸಪೋರ್ಟಿವ್ ಅನ್ಸಲ್ಲ ಸರ್ ಅದೇನು. ಒಂದು ಕಡೆಗೆ ನಿಮ್ಮ ಈ ಭಾಗದಲ್ಲಿ ಖಾನವಸಳೆ ಆಗಿರ್ಬೋದು, ಹುಲಿಕೆರೆ ಆಗ್ಬೋದು, ಒಂದು ಕಡೆಗೆ ಎಲ್ಲೋ ಅಲ್ಲಿ ಸಾವಯವ ಕೃಷಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಕೃಷಿ ಪರಿವಾರಗಳು ಉಟ್ಕೊಂಡಿದ್ದಾವೆ, ಸಂಘ ಸಂಸ್ಥೆಗಳು ಉಟ್ಕೊಂಡಿದ್ದಾವೆ, ಅವ್ರದ್ದೇ ಆಗಿರ್ತಕ್ಕಂಥ ಮಾರುಕಟ್ಟೆ ಮಾಡ್ಕೊಂಡಿದ್ದಾರೆ. ನೀವು ಇದ್ರ ಮಧ್ಯೆ ಅವ್ರ ಒಳಗಡೆಗೆ ಬೆರೆಯುವಂಥ ಅಥವಾ ನಾವು ಸಾವಯವದಲ್ಲೇ ಕೃಷಿ ಮಾಡಬೇಕು ಅನ್ನುವಂಥ ಬದಲಾವಣೆಗೆ ಒಳಗಾಗಿದ್ರೆ ಯಾವಾಗಾದರೂ? ನಾವು ಸುಮಾರು ಈಗ 10 ವರ್ಷದಿಂದನೂ ಸಾವಯವ ಕೃಷಿ ಪರಿವಾರದಲ್ಲಿ ಪ್ರೇರಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೂ ನೀವು ಸಾವಯವನ್ನು ಹೆಚ್ಚು ಅಡಾಪ್ಟ್ ಮಾಡ್ಕೊಂಡಿಲ್ಲ? ಅಲಾಪ್ಟ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಬಿಟ್ಟರು ನಮ್ಮದೇನು ಭೂಮಿ ಇವಾಗ ಆಲ್ರೆಡಿ ಅಷ್ಟೇನು ಕೆಮಿಕಲ್ ಹಾಕಿ ಕೆಡಿಸ್ಕೊಂಡಿಲ್ಲ ಸರ್ ನಾವು, ಆಲ್ರೆಡಿ ಇಂಪ್ರೂವ್ ಆಗುತ್ತೆ ಸರ್. ಅಲ್ಲ, ಈಗ ನಾನು ನೋಡಿದ ಹಾಗೆ ತುಂಬ ಜನ 80% ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ನೀವು ಆ ಪರಿವಾರದಲ್ಲಿ ಇದ್ರೂ ಸಹಿತ ಯಾಕೆ ನೀವು ಹೆಚ್ಚು ಸಾವಯವ ಕೃಷಿಗೊಳಗೆ? ನಾವು ಬೇರೆ ಬೇರೆ ಎಲ್ಲ ಹೆಚ್ಚು ಇಳುವರಿ ಬರ್ತಕ್ಕಂಥ ವೆರೈಟಿಗಳನ್ನು ಬೆಳೆದಾಗ ಸ್ವಲ್ಪ ಪೋಷಕಾಂಶಗಳ ಕೊರತೆ ಆಗುತ್ತೆ ಅಂತೇಳಿ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಸರ್. ಅದು ಈಗ ಮೆಕ್ಕೆಜೋಳ, ಮೆಕ್ಕೆಜೋಳಕ್ಕೇನದು ಮನುಷ್ಯನ ತಿನ್ನೋದ ಆಹಾರ ಅಲ್ಲ, ಫುಡ್ಡಿಗೆ ಹೋಗುತ್ತೆ, ಕೋಳಿ ಉದ್ಯಮಕ್ಕೆ ಹೋಗುತ್ತೆ ಸರ್ ಅದು. ಅದಕ್ಕೆ ಸ್ವಲ್ಪ ಯೂಸ್ ಮಾಡ್ತೀವಿ. ನಾವು ಮನುಷ್ಯ ಏನು ಯೂಸ್ ಮಾಡ್ತಾ ಇದೀವಿ, ಈಗ ಫಾರ್ ಎಕ್ಸಾಂಪಲ್ ಬಿಟ್ರಿ ಗಾಡಿಗೆ ಏನು ಕೆಮಿಕಲ್ ಹಾಕಲ್ಲ, ಆರ್ಗ್ಯಾನಿಕಲ್ಲೇ ಮಾಡ್ತಾ ಇದೀವಿ. ಕೆಲವೊಂದಕ್ಕೆ ಆ ಥರ, ಕೆಲವೊಂದಕ್ಕೆ ಈ ಥರ ಮಾಡ್ತಾ ಇದೀವಿ ಅಷ್ಟೇ. ನೀವು MA in English ಓದಿದ್ರಿ ಅಂತ ಕೇಳಿದ್ರು? ಹೌದು ಸರ್.

ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಿ ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಈರುಳ್ಳಿ ಬೆಳೆಯಲ್ಲಿ ಥ್ರಿಪ್ಸ್ ನುಸಿಯ ಬಾಧೆ ಕಂಡುಬಂದಲ್ಲಿ ಈ ಒಂದು ಕೀಟದ ಹತೋಟಿಗಾಗಿ ಲ್ಯಾಂಡಾ ಸೈಹೋಲೆಥ್ರಿನ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಯಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಿಸಿ ಕೀಟವನ್ನು ಹತೋಟಿ ಮಾಡಬಹುದು. ಇನ್ನು ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಎಲೆ ತಿನ್ನುವ ಹುಳುವಿನ ಬಾಧೆ ಕಂಡುಬಂದಲ್ಲಿ ಕ್ಲೋರೋಪೈರಿಫಾಸ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಅಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬಹುದು. ಇನ್ನು ಭತ್ತದ ಬೆಳೆಯಲ್ಲಿ ಕಂದುಜಿಗಿ ಹುಳುವಿನ ಬಾಧೆ ಕಂಡುಬಂದಲ್ಲಿ ಈ ಒಂದು ಕೀಟದ ಹತೋಟಿಗಾಗಿ ಬುಪ್ರೊಫೆಸಿನ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಿಸಿ ಹತೋಟಿ ಮಾಡಬಹುದು. ಅಥವಾ ಥಯೋಮಿಥಾಕ್ಸಾಮ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.25 ಗ್ರಾಂನಷ್ಟು ಮಿಶ್ರಣ ಮಾಡಿಕೊಂಡು ಹತೋಟಿ ಮಾಡಬಹುದು. ಇನ್ನು ಟೊಮೆಟೊ ಬೆಳೆಯಲ್ಲಿ ಬಿಳಿ ನೊಣದ ಬಾಧೆ ಹೆಚ್ಚು ಕಂಡುಬಂದಲ್ಲಿ ಪ್ರತಿ ಎಕರೆಗೆ ಹಳದಿ ಅಂಟಿನ ಬೆಳೆಯನ್ನು 5-6 ಅಳವಡಣೆ ಮಾಡಿಕೊಂಡು ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಇನ್ನು ರಾಸಾಯನಿಕ ಕೀಟನಾಶಕ ಉಪಯೋಗಿಸಿ ಹತೋಟಿ ಮಾಡುವುದಾದರೆ ಟ್ರಯೋಜಫಾಸ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಿಸಬಹುದು. ಅಥವಾ ಥಯೋಮಿಥಾಕ್ಸಾಮ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.25 ಗ್ರಾಂನಷ್ಟು ಮಿಶ್ರಣ ಮಾಡಿಕೊಂಡು ಈ ಒಂದು ಸಿಂಪಡಿಸಿ ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಹೆಸರು ಬೆಳೆಯಲ್ಲಿ ಅಫಿಡ್ ಹೇನಿನ ಬಾಧೆ ಕಂಡುಬಂದಲ್ಲಿ ಈ ಒಂದು ಕೀಟದ ಹತೋಟಿಗಾಗಿ ಪ್ರತಿ ಲೀಟರ್ ನೀರಿಗೆ ಅಸಿಫೇಟ್ ಎಂಬ ಕೀಟನಾಶಕವನ್ನು 1 ಗ್ರಾಂನಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಿಸಿ ಹತೋಟಿ ಮಾಡಬಹುದು. ಸೂರ್ಯಕಾಂತಿ ಬೆಳೆಯಲ್ಲಿ ಹಸಿರು ಜಿಗಿ ಹುಳುವಿನ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ ಫಿಪ್ರೊನಿಲ್ ಎಂಬ ಕೀಟನಾಶಕವನ್ನು 1 mL ಮಿಶ್ರಣ ಮಾಡಿಕೊಂಡು ಸಿಂಪಡಿಸಿ ಹತೋಟಿ ಮಾಡಬಹುದು. ಬದನೆಕಾಯಿ ಬೆಳೆಯಲ್ಲಿ ಕುಡಿ ಮತ್ತು ಕಾಯಿ ಕೊರಕ ಹುಳುವಿನ ಬಾಧೆ ಕಂಡುಬಂದಲ್ಲಿ ಈ ಒಂದು ಕೀಟದ ಹತೋಟಿಗಾಗಿ ಸಮಗ್ರ ರೀತಿಯಲ್ಲಿ ನಾವು ಹತೋಟಿಯನ್ನು ಮಾಡಬೇಕಾಗ್ತದೆ. ಕೇವಲ ರಾಸಾಯನಿಕ ಕೀಟನಾಶಕ ಬಳಸಿ ಈ ಒಂದು ಕೀಟವನ್ನು ಹತೋಟಿ ಮಾಡುವುದು ಕಷ್ಟ. ಹಾಗಾಗಿ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 100 kgಯಷ್ಟು ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಹಾಕಿ ಮಿಶ್ರಣ ಮಾಡಬೇಕು. ಇನ್ನು ಬೆಳೆಯು 1 ತಿಂಗಳ ಅವಧಿ ಇದ್ದಾಗ ಪ್ರತಿ ಎಕರೆಗೆ 8-10 ಈ ಒಂದು ಮೋಹಕ ಬಲೆ ಅಳವಡಿಸಿ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಬಹುದು. ಅದಲ್ಲದೆ ಪ್ರತಿ ವಾರಕ್ಕೊಮ್ಮೆ ಕುಡಿ ಈ ಒಂದು ಕೀಟದಿಂದ ಬಾಧೆಗೊಳ್ಳದಾದಲ್ಲಿ ಆ ಒಂದು ಕುಡಿಯನ್ನು ಚಿವುಟಿ ನಾಶಗೊಳಿಸಬೇಕು. ಇನ್ನು ರಾಸಾಯನಿಕ ಕೀಟನಾಶಕ ಬಳಸಿ ಹತೋಟಿ ಮಾಡುವುದಾದರೆ ಪ್ರತಿ ಲೀಟರ್ ನೀರಿಗೆ ಸ್ಪಿನೋಸ್ಯಾಡ್ ಈ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ 0.25 ಮಿಲಿಯಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಿಸಿ ಹತೋಟಿ ಮಾಡಬಹುದು. ಅದಲ್ಲದೆ ರಿನಾಕ್ಸಿಬರ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 0.25 ಮಿಲಿಯಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪಡಿಸಿ ಹತೋಟಿ ಮಾಡಬಹುದು. ವಿ ಆನಂದ್ ಕುಮಾರ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಗೀತೆಯನ್ನ. ಸೆಗಡಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಡಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಳಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಳಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಳಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಳಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಳಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಳಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು,